तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ನಮಸ್ಕಾರ, ನಾನು ಆರ್ ಐಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆಯ ಶಾಮನೂರು ಗ್ರಾಮದ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಂತರ ಜನಪದ ಗೀತೆ ಪ್ರಸಾರವಾಗುವುದು. ಏನ್ ಮಾಡ್ಲಿಕತ್ತೆ ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹಲೋ ಅಪ್ಪ, ಮುಂದಿನ ತಿಂಗಳು ನಿನಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು 1 ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆಯ ಶಾಮನೂರು ಗ್ರಾಮದ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕ್ ಲಿಂಗದಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜೆ ಕಾರ್ತಿಕ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳು ಹಾಗೂ ನರ್ಸರಿ ಮಾಡ್ಕೊಂಡು ಅದರಲ್ಲಿನ ಸಾಕಷ್ಟು ಅನುಭವ ಪಡ್ಕೊಂಡಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ಕಾರ್ತಿಕ್ ಪಾಟೀಲ್ ಅವರು ಈ ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ. ನಮಸ್ತೆ ಸರ್. ಕಾರ್ತಿಕ್ ಪಾಟೀಲ್ ಅವರ, ಈ ಕೃಷಿ ಬದುಕು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಕೃಷಿಗೆ ನಾವು ಈಗ 2013 ಬಂದಿದ್ದೀನಿ ಸರ್ ಕೃಷಿಗೆ. ಯಾಕೆ ಈ ಕೃಷಿ ಬದುಕಿಗೆ ಬರಬೇಕು ಅನ್ನಿಸ್ತು? ಸರ್, ನಾನು ಓದಿದ್ದು ಇಂಜಿನಿಯರಿಂಗು, ಬಟ್ ಐಟಿನಲ್ಲಿ ಕೆಲಸ ಮಾಡುವಾಗ ನನಗೆ ಏನೋ ಒಂದು ಕೊಂಡಿ ಕಳಿಸ್ಕೊಂಡಿರೋ ಅಂತ ಒಂದು ಫೀಲು. ಯಾಕೆಂದರೆ ನಾನು ಚಿಕ್ಕನಿದ್ದಾಗಿಂದ ಗಿಡ ಪ್ರಾಣಿ ಪಕ್ಷಿಗಳ ಜೊತೆ ಬೆಳೆದಿರೋದ್ರಿಂದ ಅದೇನೋ ಒಂದು ಎಸಿ ಎನ್ವೈರನ್ಮೆಂಟು, ಆ ಜನಗಳ ಆ ಒಂದು ವಾತಾವರಣ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ನನಗಿದು ಸಲ್ಲದ ಕೆಲಸ ಅಂತ ಅಂದ್ಕೊಂಡು ಪೂರ್ತಿ ಬಂದು ನಮ್ಮ ತೋಟನೇ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ನಮ್ಮಲ್ಲಿ ಬರೀ ಅಡಿಕೆ ಮತ್ತು ಮಾವು ಅಷ್ಟೇ ಇತ್ತು. ಸೊ ನಮ್ಮ ತಂದೆಯವರು ಪ್ರೋತ್ಸಾಹ ಭಾಳ ಇದ್ದಿದ್ದರಿಂದ ನಮ್ಮ ತಾಯಿಯವರ ಏನೋ ಮಾರ್ಗದರ್ಶನವೂ ತುಂಬ ಇತ್ತು. ಯಾಕೆಂದರೆ ಬಂದು ತಕ್ಷಣವೇ ಆ ಒಂದು ಏಜ್ ಹೆಂಗಿರುತ್ತೆ ಅಂದರೆ ಏನೂ ಗೊತ್ತಾಗ್ತಿರಲ್ಲ, ಒಬ್ಬರು ಮಾರ್ಗದರ್ಶನ ತೋರಿಸೋರು ಇದ್ದುಬಿಟ್ರೆ ಪ್ರಪಂಚ ಗೆಲ್ಬೋದು. ಸೊ ಆ ಥರ ಇದ್ದಾಗ ನಮ್ಮ ತಂದೆ ಕೆಲಸ ಬಿಟ್ಟು ಬಂದೆ ಅಂತ ಬೈಲಿಲ್ಲ. ನಿನಗೇನು ಖುಷಿ ಆಗುತ್ತೋ ಅದನ್ನು ಮಾಡು ಅಂತೇಳಿ ಪ್ರೋತ್ಸಾಹ ನೀಡಿದ್ದಕ್ಕೆ ಇವತ್ತು ಒಂದು ಸಂಸ್ಥೆನ ಕಟ್ಟಿ ಆ ಒಂದು 20 ಜನಕ್ಕೆ ಕೆಲಸ ಕೊಟ್ಟು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕಸ್ಟಮರ್ಸ್ ಇದ್ದಾರೆ. ಆಲ್ ಓವರ್ ಕರ್ನಾಟಕ ನಾವು ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆನಲ್ಲೂ ರೈತರುಗಳಿಗೆ ಗಿಡನ ಸಪ್ಲೈ ಮಾಡಿದ್ದೀವಿ ಸರ್. ಸೊ ಅದು ಒಂದು ಹೆಮ್ಮೆ ಇದೆ ನನಗೆ. ಯಾಕೆಂದರೆ ಒಳ್ಳೆ ಗಿಡನ ರೈತರಿಗೆ ಮುಟ್ಟಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಚಾಮರಾಜನಗರದಿಂದ ನಮಗೆ ಫೋನ್ ಮಾಡಿ ಗಿಡ ಬೇಕು ಅಂತಾರೆ ಅಂದರೆ ಅವ್ರು ನಮ್ಮಲ್ಲಿ ಇಟ್ಟಿರೋ ವಿಶ್ವಾಸಕ್ಕೆ. ಸೊ ಆ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತಾ ಇರೋಂಥ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಸ್ಟಾರ್ಟಿಂಗಲ್ಲಿ ತೋಟ ಮಾಡಿ ಒಂದು 6 ತಿಂಗಳು ಭಾಳ ಕಷ್ಟ ಆಯ್ತು ನಮಗೆ. ಯಾಕೆಂದರೆ ಅವಾಗಿನ್ನೂ ಹೊಸ ಅನುಭವ, ಏನು ಮಾಡಿದರೆ ಸರಿ ಏನು ಮಾಡಿದರೆ ತಪ್ಪು ಅಂತ ಗೊತ್ತಾಗ್ತಿರಲಿಲ್ಲ. ಹೈಸ್ಕೂಲಿಂದನೂ ನಾನು ಕೃಷಿ ವಿಜ್ಞಾನ ಕೇಂದ್ರದ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ ನನಗೆ. ಹಾಗಾಗಿ ಇಲ್ಲಿ ಯಾವ ಸೈಂಟಿಸ್ಟ್ಗಳ ಹತ್ರ ಬಂದು ಏನು ವಿಚಾರ ಸಣ್ಣ ಅವರಿಗಾದ ಸಣ್ಣ ವಿಷಯ ಅಂತ ಅನ್ನಿಸ್ತಿದ್ರು ಅದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ಅದನ್ನು ಮನದಟ್ ಮಾಡಬೇಕು. ಅದನ್ನೆಲ್ಲ ಮಾಡಿದ್ರಿಂದ ನನಗೆ ಈ ಒಂದು ಐ ಟಿ ಜಾಬ್ ಬಿಟ್ಟು ಕೃಷಿನೇ ಜೀವನ ಅನ್ನೋದನ್ನ ತಗೋಬೇಕು ಅನ್ನೋ ಒಂದು ಆಸಕ್ತಿ ಬರೋಕ್ಕೆ ಕೃಷಿ ವಿಜ್ಞಾನ ಕೇಂದ್ರನು ಕಾರಣನೇ. ಹಾಗಾಗಿ ನಾನು ಇದನ್ನೇ ನಾನು ವೃತ್ತಿ ಮಾಡ್ಕೋಬೇಕು ಅನ್ನೋ ಅನ್ನಿಸ್ತು. ಆವಾಗ ನಾವು ಈ ಕೆಲಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸರ್. ಈಗ ಸಾಕಷ್ಟು ಜನ ಯುವಕರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆನೇ ಆಸಕ್ತಿ ತೋರಿಸ್ತಾರೆ. ಅಂಥದ್ರಲ್ಲಿ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕನ್ನು ಶ್ರದ್ಧೆ ಆಸಕ್ತಿಯಿಂದ ಮಾಡಿದ್ರೆ ಲಾಭದಾಯಕ ಅನ್ಸುತ್ತೆ ಸರ್? ಖಂಡಿತ. ಯಾಕೆಂದರೆ ಈಗ ನೋಡಿ, ನಮ್ಮಲ್ಲಿ 80 ಮಾವಿನ ಗಿಡ ಇದೆ. 80 ಮಾವಿನ ಗಿಡದಲ್ಲಿ ನಾವು ಈಗ ಯಾರಿಗೆ ಆಗಲಿ ಕೇಣಿ ಅಥವಾ ಕೋರ್ ಕೊಟ್ಟರೆ ಅವ್ರು ಭಾಳ ಅಂದರೆ 20-25,000 ಕೊಡ್ಬೋದು ಒಂದು ವರ್ಷಕ್ಕೆ. ಬಟ್ ನಮಗೇನು ಅನ್ನಿಸ್ತು, ನಾವೇ ಮಾಡೋಣ. ಯಾಕೆಂದರೆ ಈಗ ಒಬ್ಬ ಮನುಷ್ಯ ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದಾನೆ ಅಂದರೆ ಏನಿಲ್ಲ ಅಂದರೆ ಕನಿಷ್ಠ ಒಂದು 300 ಜನ ಅವನಿಗೆ ಫ್ರೆಂಡ್ಸ್ ಇರ್ತಾರೆ. ಆ 300 ಜನಕ್ಕೆ ಒಂದು 200-300 ಜನ ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ಅಂದ್ರೂ ಆಲ್ಮೋಸ್ಟ್ ಬರೀ ನನ್ನ ಒಂದು ಫೋನಿಂದ 1,000 ಜನನ ನಾವು ಗುಂಪು ಗೂಡಿಸೋದೇನು ದೊಡ್ಡ ವಿಚಾರನೇ ಆಗಲ್ಲ. ಸೊ ಇದನ್ನು ಮಂದಟ್ಟು ಮಾಡ್ಕೊಂಡವ್ರು ನಾವೇನು ಮಾಡಿದ್ವಿ, ನಮ್ಮ ಮನೇಲಿರೋ 4 ಜನನೂ ನಮ್ಮ ನಮ್ಮ ನಂಬರ್ಗೆ ನಾವೇ ಬೆಳೆದಿದ್ದೀವಿ ಇಂಥದ್ದು ಕೆಮಿಕಲ್ ಹಾಕಲಾರ್ದೆ, ಆಮೇಲೆ ಏನೋ ನೈಸರ್ಗಿಕವಾಗಿ ಯಾವುದೇ ಸ್ಪ್ರೇ ಕೊಡಲಾರ್ದೆ ಬೆಳೆಸಿರೋಂಥ ಮಾವಿದೆ, ತೊಗೊಳ್ಳಿ ನಿಮಗೆ ಟೇಸ್ಟ್ ಮಾಡಿ, ಇಷ್ಟಾದರೆ ಮುಂದಿನ ಸತಿ ಆರ್ಡರ್ ಕೊಡಿ ಅಂತೇಳಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿದ್ವಿ ಸರ್. 10 ಜನ ಬಂದರು, 20 ಜನ ಬಂದರು, ಇಷ್ಟ ಆಯ್ತು ಅವರಿಗೆ, ಇಷ್ಟವಾಗಿ ಒಬ್ಬೊಬ್ಬರು ಖರೀದಿ ಮಾಡಿದ್ರು, ಇನ್ನೂ 10 ಜನಕ್ಕೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ವರ್ಷ ಏನಾಗಿದೆ ಅಂದರೆ ನಮ್ಮ ತೋಟದ ಮಾವು ಸಾಲದೇನೆ ನಾವು ಇನ್ನೂ 4 ಜನ ತೋಟದವ್ರನ್ನ ಆರ್ಗ್ಯಾನಿಕ್ ಆಗಿ ಬೆಳೀರಿ, ನಾವು ಪರ್ಚೇಸ್ ಮಾಡ್ತೀವಿ, ನಮ್ಮ ಕ್ಲೈಂಟ್ ಬೇಸ್ ಇದೆ ಅಂತ ಹೇಳೋ ಮಟ್ಟಕ್ಕೆ ಆಗಿದೆ ಸರ್. ನೀವು ನಂಬುತ್ತೀರೋ ಇಲ್ಲೋ ಗೊತ್ತಿಲ್ಲ, 2 ಎಕರೆನಲ್ಲಿ 230,000 ಚಿಲ್ಲರೆ ನಾವು ಮಾವಿನಲ್ಲಿ ಮಾಡಿದ್ದೀವಿ. ಅದನ್ನು ನಾವು ಡೈರೆಕ್ಟ್ ಮಾರ್ಕೆಟ್ ಮಾಡಿರೋದ್ರಿಂದ ಆಗಿದೆ ಸರ್. ಅದಲ್ಲದೇ ನಾವು ಈಗ ಕೆಲವು ಸತಿ ಏನಾಗುತ್ತೆ ಸರ್, ಎಲ್ಲ ಮಾವು ಹಣ್ಣಿನ ನಾವು ಸೇಲ್ ಮಾಡೋಕ್ಕಾಗಲ್ಲ, ಗ್ರೇಡಿಂಗ್ ಮಾಡಿ ಸೇಲ್ ಮಾಡಿದರೆ ಮಾತ್ರ ಒಳ್ಳೆ ರೇಟ್ ಸಿಗುತ್ತೆ. ಕೆಲವು ಸತಿ ಒಂದೊಂದು ಸೈಜ್ ತುಂಬ ಚಿಕ್ಕದಾಗಿ ಬೆಳೆದಿರುತ್ತೆ, ಇನ್ನೊಂದೇನೋ ಸ್ವಲ್ಪ ಮಾರ್ಫಾಲಜಿಕಲ್ ಪ್ರಾಬ್ಲಮ್ಸ್ ಅಂದರೆ ಏನೋ ಶೇಪ್ ಚೇಂಜಸ್ ಆಗಿರೋದ್ರಿಂದ ಅದನ್ನು ಆ ಉತ್ತಮ ಬೆಲೆಗೆ ಮಾರೋಕ್ಕಾಗಲ್ಲ. ಸೊ ಅಂಥವನ್ನ ನಾವೇನು ಮಾಡ್ತೀವಿ, ಪ್ರೊಸೆಸಿಂಗ್ ಮಾಡ್ತೀವಿ. ಪ್ರೊಸೆಸಿಂಗ್ ಯಾವ ಥರ, ಈಗ ಮ್ಯಾಂಗೋ ಆದರೆ ನಾವು ಪಲ್ಪ್ ತೆಗೆದು ಪಲ್ಪ್ ಸಪ್ರೇಟ್ ಮಾರ್ಬೋದು, ಅಥವಾ ಅದನ್ನು ತೆಗೆದು ಜ್ಯೂಸ್ ಮಾಡಿ ಮಾರ್ಬೋದು, ಅಥವಾ ಮ್ಯಾಂಗೋ ಬಾರ್ಸ್ ಅಂತ ಮಾಡಿ ಮಾರ್ಬೋದು. ಮಲ್ಲವರ್ಧನೆ ಮಾಡಿ ಮಾರ್ತೀವಿ ಸರ್. ಇಲ್ಲ ಕಾಯಿದ್ದಾಗಲೇ ಸ್ವಲ್ಪ ಏನೋ ಪೆಟ್ಟಾಗಿತ್ತು ಅಂದರೆ ಅದನ್ನು ಪಿಕಲ್ ಮಾಡಿನೂ ಮಾರ್ತಾ ಇದ್ದೀವಿ. ಸೊ ಈ ಥರ ಮಾಡೋದ್ರಿಂದ ಮೌಲ್ಯವರ್ಧನೆ ಮಾಡಿರೋದು ಪ್ರಾಡಕ್ಟ್ಸಿಂದು ನಮಗೊಂದು 50,000-60,000 ಆಗಿದೆ ಸರ್. ಆಲ್ಮೋಸ್ಟ್ 275,000 ನಮಗೆ ಅದರ ಬಂದಿದ್ದು. ಮೇಲಿಂದ 75,000 ನಾವು ಏನೇ ಖರ್ಚು, ನಾವು ಈಗ ಜನದ ಕಂಡಿಗೆ ಕಾರಲ್ಲಿ ಹೋಗಿ ಬಂದ ಅಂತ ಅಂದ್ಕೊಂಡ್ರು ಆ 75,000 ತೆಗೆದ್ರು 2 ಲಕ್ಷ ನೆಟ್ ಪ್ರಾಫಿಟ್ ಉಳಿದಿದೆ ಸರ್. ಅಂದರೆ ನೀವೆಲ್ಲವೂ ಸಾವಯವ ಕೃಷಿಯಲ್ಲೇ ಬೆಳೀತಾ ಇದ್ರ? ಹೌದು ಸರ್, 99% ನಾವು ಸಾವಯವನ್ನೇ ಮಾಡ್ತಾ ಇದ್ದೀವಿ ಸರ್. ಕೆಲವೊಂದೊಂದು ಸಂದರ್ಭದಲ್ಲಿ ಈಗ ಪಕ್ಕದಲ್ಲಿ ಯಾರೋ ಸ್ಪ್ರೇ ಮಾಡಿರ್ತಾರೆ, ಆ 1% ನಮ್ದು ಅಲ್ಲ ಅಂತ ನಾವು ಅದನ್ನ ಸೇರಿಸ್ಕೊಳ್ಳೇಬೇಕು ಕೆಮಿಕಲ್ಗೆ. ಸೊ ಹಾಗಾಗಿ ಈಗ ಸಾಕಷ್ಟು ಜನ ರೈತರು ನಾವು ಈ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಿದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಇಳುವರಿ ಬರಲ್ಲ, ಬೆಳೆ ಬರಲ್ಲ ಅನ್ನೋ ಮನೋಭಾವನೆ ಹೆಚ್ಚು. ಅಂಥದ್ರಲ್ಲಿ ನೀವು ಈ ಸಾವಯವ ಕೃಷಿಗೆ ಬಂದಾಗ ನಿಮಗೆ ಇದರಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂತ ಅನಿಸ್ತಾ? ಸರ್ ಖಂಡಿತ. ಯಾಕೆ ಅಂತಂದರೆ ನನ್ನ ಒಂದು ಆಶ್ಚರ್ಯ, ನನಗೂ ಒಂದು ಆಶ್ಚರ್ಯನೇ ಇದು. ಯಾಕೆಂದರೆ ಪ್ರಪಂಚ ಎಲ್ಲ ಒಂದು ದಾರಿನಲ್ಲಿ ಹೋಗುವಾಗ ನಾವು ಯಾವುದೋ ಇನ್ನೊಂದು ದಾರಿನಲ್ಲಿ ಹೋಗುವಾಗ ಪಕ್ಕದಲ್ಲಿ ಏನೋ ಒಂದು ಆಶ್ಚರ್ಯ ಕಂಡಾಗ ಆಶ್ಚರ್ಯ ಆಗುತ್ತೆ. ಹೆಂಗಂದರೆ ಈಗ ನಮ್ಮ ತೋಟ ಇರೋದು 4.5 ಎಕರೆ ಸರ್, ಅಡಿಕೆ ತೋಟ. ಪಕ್ಕದಲ್ಲಿರೋರು ಒಬ್ಬರದೂ 4.5 ಎಕರೆನೇ ಇದೆ. ಅವರು ಕೆಮಿಕಲ್ ಗೊಬ್ಬರ ಹಾಕ್ತಾರೆ, ದನದ ಗೊಬ್ಬರ ಹಾಕ್ತಾರೆ, ಪ್ರತಿಯೊಂದು ಮಾಡ್ತಿದ್ದಾರೆ. ಅವ್ರದ್ದು ಎಷ್ಟು ಇಳುವರಿ ಬಂದಿದೆ, ನಮ್ಮದು ಅಷ್ಟೇ ಬಂದಿದೆ. ನಾವು 4 ವರ್ಷದಿಂದ ಯಾವ ಗೊಬ್ಬರನೂ ಹಾಕಿಲ್ವಲ್ಲ, ಯಾಕೆ ಹಂಗೆ ಅಂತ. ಅದಕ್ಕೆ ಯಾಕೆ ಅಂತ ಅಂದರೆ ನಾವು ಮಧ್ಯಕ್ಕೆ ಈ ತೊಗರಿ, ಉದ್ದು, ಹೆಸರು ಈ ಥರದ್ದು ನಮಗೆ ಅದರಿಂದ ಆದಾಯ ಬರೋಕ್ಕೋಸ್ಕರ ಹಾಕಲ್ಲ, ಅದು ಎಷ್ಟು ಗೊಬ್ಬರ ಆಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಹಾಕ್ತೀವಿ ಸರ್. ಹಾಗಾಗಿ ಅದರಿಂದ ನಮಗೆ ಆಮೇಲೆ ಕಳೆನಾಶಕ ಭಾಳ ಅಂದರೆ ಭಾಳ ಕಡಿಮೆ, ವರ್ಷಕ್ಕೆ 1 ಸತಿ ಮಾತ್ರ ಬಳಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಾಂದರೆ ಅದು ಪಕ್ಕದಲ್ಲಿರೋಂಥ ಕಾಂಗ್ರೆಸ್ ಬೀಜ ಎಲ್ಲ ಇಲ್ಲಿ ಬಂದು ಹುಟ್ಟುತ್ತೆ, ಅದನ್ನು ಕಿಚ್ಚಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ಇದ್ದಾಗ ಮಾತ್ರನೇ ನಾವು ಅದಕ್ಕೆ ಸ್ಪ್ರೇ ಕೊಡ್ತಾ ಇದ್ದೀವಿ ಸರ್. ಹಾಗಾಗಿ ಪೂರ್ತಿ 100% ನಾವು ಆರ್ಗ್ಯಾನಿಕ್ ಅಂತ ಹೇಳೋಕ್ಕಾಗೋದಿಲ್ಲ ಈಗಿನ ಪರಿಸ್ಥಿತಿನಲ್ಲಿ. ಯಾಕೆಂದರೆ ಲೇಬರ್ ಸಿಗಲ್ಲ, ಕೆಲವು ಸತಿ ಆ ಉದುರುಕಾಯಿನ ಆರಿಸೋಕ್ಕಾಗಲ್ಲ. ಸೊ ಹಾಗಾಗಿ ಕೆಲವು ಸತಿ ಸ್ಪ್ರೇ ಮಾಡೋಕ್ಕೆ ವಿ ಆರ್ ಫೋರ್ಸ್ಡ್. ಈಗ ನಿಮ್ಮ ಜಮೀನಲ್ಲಿ ಏನೇನು ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರ? ಸರ್ ನಮ್ಮಲ್ಲಿ ಅಡಿಕೆ, ಮಾವು, ತೆಂಗು, ಸಪೋಟ, ಮೋಸಂಬಿ, ಕರಿಬೇವು, ನುಗ್ಗೆ ಇವಿಷ್ಟು ಮುಖ್ಯ ಬೆಳೆಗಳು. ಕರಿಬೇವು 3 ತಿಂಗಳಿಗೆ 1 ಸತಿ ಕಟ್ ಮಾಡ್ತೀವಿ ಸರ್. ಅದರದ್ದು ನಮಗೆ ಒಳ್ಳೆ ಆದಾಯ ಇದೆ. ವರ್ಷಕ್ಕೆ ನಮಗೆ ಓಡಾಡೋ ಖರ್ಚಿಂದು ಕರಿಬೇವಿನಲ್ಲಿ ಬರುತ್ತೆ. ಯಾಕೆಂದರೆ ನಾವಿರೋದು ದಾವಣಗೆರೆನಲ್ಲಿ, ತೋಟ ಇರೋದು 45 ಕಿಲೋಮೀಟರ್ ದೂರ. ನಾವು ಲೇಬರ್ಸ್ ಯಾರನ್ನೂ ಇಟ್ಕೊಂಡಿಲ್ಲ. ಬೇಸಿಗೆನಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಅದ್ರ ಖರ್ಚನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಕರಿಬೇವು ಒಂದು 250 ಗಿಡ ಇದೆ. ಆ ಗಿಡದಿಂದ ಅದರದ್ದು ಆದಾಯ ಬರುತ್ತೆ ಸರ್. ಈಗ ಸಾಕಷ್ಟು ಜನ ರೈತರು ಒಂದೇ ಥರ ಈಗ 4 ಎಕರೆ ಇದ್ರೆ ಪೂರ್ತಿ ಅಡಿಕೆ ಹಾಕೋದು, ಏಕ ಬೆಳೆಗೆ ಹೋಗ್ತಾರೆ. ಅಂಥದ್ರಲ್ಲಿ ನೀವು ಮಿಶ್ರ ಬೆಳೆಗಳು ಬೆಳೆದಿದ್ರೆ ಈ ಥರ ಮಿಶ್ರ ಬೆಳೆಗಳು ಬೆಳೆಸೋದ್ರಿಂದ ಏನು ಅನುಕೂಲ ಅಂತೀರಿ? ಸರ್ ಈಗ ನೋಡಿ, ನಮ್ಮದು 6 ಎಕರೆ 3 ಗುಂಟೆ ಇದೆ ನಮ್ಮ ತಂದೆ ಹೆಸರಲ್ಲಿ. ಅದರಲ್ಲಿ 4 ಎಕರೆನಲ್ಲಿ ನಾವು ಅಡಿಕೆ ಹಾಕಿದ್ದೀವಿ, ಇನ್ನು 2 ಎಕರೆನಲ್ಲಿ ಮಾವು, ಸಪೋಟ, ಮೋಸಂಬಿ ಮತ್ತು ಮೈ. ಇದರ ಅಡ್ವಾಂಟೇಜ್ ಅಂದರೆ ಸರ್, ಈಗ ಯಾವುದೇ ಮನೆ ನೋಡಿ 4 ಜನ ಮ್ಯಾಕ್ಸಿಮಮ್ ಇರ್ತಾರೆ. ಹೌದಾ, ಈಗೆಲ್ಲ ಅದೇ ತರನೇ, ಏನೋ ಚಿಕ್ಕ ಚಿಕ್ಕ ಪುಟ್ಟ ಫ್ಯಾಮಿಲಿಗಳೇ. ಒಂದು ಫ್ಯಾಮಿಲಿಗೆ 12 ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 50,000 ರೂಪಾಯಿ ಹಣ್ಣಿಂದ ಖರ್ಚು ನಮಗೆ ಶೇಕಡ 80% ಕಡಿಮೆ ಆಗಿದೆ ಸರ್. ಪ್ರತಿಯೊಂದು ತೋಟಕ್ಕೆ ಹೋದ್ರೆ ನಿಮ್ಗೆ ಏನಿಲ್ಲ ಕನಿಷ್ಠ ಅಂದ್ರೆ ಒಂದು 2 ತರ ಹಣ್ಣು ಸಿಗತ್ತೆ. ನಾವು ತಿಂದು ಉಳಿದಿದ್ದನ್ನ ನಮ್ದೇ ಒಂದು ಕಾಫಿ ಶಾಪ್ ಮಾಡಿದೀವಿ ಸರ್. ನಾವು ಕಾಫಿ ಶಾಪ್ ಮಾಡಕ್ಕೆ ಉದ್ದೇಶ ಏನು ಅಂತಂದ್ರೆ, ನಾವು ನರ್ಸರಿ ಮಾಡಿದೀವಲ್ಲ, ಸೊ ಅದರಲ್ಲಿ ಕೆಲವೊಂದೊಂದು ಗಿಡದಿಂದ ಬರುವಂತ ಒಂದು ಬೈ ಪ್ರಾಡಕ್ಟ್ಸ್ನ ನಾವು ಸೇಲ್ ಮಾಡಕ್ ಒಂದು ಜಾಗ ಬೇಕಾಗಿತ್ತು. ಸುಮ್ಮನೆ ಇಟ್ಟರೆ ಯಾರು ಬರಲ್ಲ, ಅಲ್ಲಿ ಒಂದು ಬರಕ್ಕೆ ಜನಕ್ಕೆ ಬರಕ್ಕೆ ಒಂದು ಪರ್ಪಸ್ ಬೇಕು. ಆ ಪರ್ಪಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಕಾಫಿ ಶಾಪ್ ಮಾಡಿದೀವಿ. ಅಲ್ಲಿ ನಮ್ಮ ಬೆಳೆಗಳನ್ನ ಬೆಳೆದಿರೋದನ್ನ ನಾವು ಪ್ರೋಸೆಸ್ ಮಾಡಿ ಸೇಲ್ ಮಾಡೋಕ್ಕೂ ಕೂಡ ಇಡ್ತಾ ಇದೀವಿ ಸರ್. ಈಗ ಮ್ಯಾಂಗೋದು ಪಿಕಲ್ಲು, ಲೆಮನ್ ಪಿಕಲ್ಲು, ಈ ಥರ ಪಿಕಲ್ಸು ವೆರೈಟೀಸು, ಆಮೇಲೆ ನಮ್ಮ ತಾಯಿಯವ್ರಿಗೆ ಈ ಮೌಲ್ಯವರ್ಧನೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ. ಈ ಫುಡ್ ಪ್ರಾಡಕ್ಟ್ಸ್ ಏನೇನಿದೆ, ಈ ಸಾಂಬಾರ್ ಪುಡಿ, ಅರಶಿನ ಪುಡಿ, ಈ ಥರದನ್ನೆಲ್ಲ ನಾವು ಅಲ್ಲಿ ಪ್ರೋಸೆಸ್ ಮಾಡಿರೋದನ್ನು ಸೇಲ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಇಂಪ್ಯೂರಿಟೀಸ್ ಇರಲ್ಲ. ಈಗ ಅರಶಿನ ಅಂದರೆ ಓನ್ಲಿ ಅರಶಿನ, ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದು ಈ ಥರದ್ದೇನು ಇರಲ್ಲ. ಆ ಥರ ಮಾಡ್ತಾ ಇದ್ದೀವಿ ಸರ್. ಮತ್ತು ಈ ಕೃಷಿ ಜೊತೆಗೆ ಈ ನರ್ಸರಿ ಮಾಡಿದ್ದೀವಿ ಅಂತಂದರೆ ಈ ನರ್ಸರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಅದೇ ಹೇಳಿದೆ ನಿಮಗೆ, ಕೆಲಸ ಬಿಟ್ಟು ಬಂದಾಗ ನಾನು ಒಂದು ಸ್ವಲ್ಪ ದಿವಸ ಫ್ರೀ ಇದ್ದಾಗಿಂದ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಈ ಕೃಷಿ ಬಗ್ಗೆ. ಆವಾಗ ಕೆಲವರು ಸರ್ ನೀವೇನೋ ವೀಡಿಯೋದಲ್ಲಿ ಹೇಳ್ಬಿಡ್ತೀರಿ ಅಂಥ ಗಿಡ ಚೆನ್ನಾಗಿ ಇಂಥ ಚೆನ್ನಾಗಿ ಬೆಳೀರಿ ಅಂತ, ಗಿಡ ಎಲ್ಲಿ ತರಬೇಕು ಅಂತ ಕೇಳಿದ್ರು. ಸೊ ಆವಾಗ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಆದಾಗ ನನಗೆ ಆಲ್ಮೋಸ್ಟ್ ಭಾರತದ ಎಲ್ಲ ಮೂಲೆನೂ ಓಡಾಡಿಬಿಟ್ಟೆ, ಎಲ್ಲಿ ತೊಗೊಂಬರ್ಬೇಕು, ಯಾವ ಗಿಡನ ಅನ್ನೋದನ್ನು. ಸೊ ನನಗೆ ಒಂದು ವಿಚಾರ ಅರ್ಥ ಆಗಿದ್ದೇನು ಅಂದರೆ, ಶೇಕಡ 70-80% ನರ್ಸರಿಗಳಿಗೆ ಆಂಧ್ರದಿಂದ ಬರುತ್ತೆ ಗಿಡ ಅಂತ. ಸೊ ಅಲ್ಲಿ ಹೋಗಿನೂ ನೋಡಿದಾಗ ಅದು ಏನಾಯಿತು ಅಂದರೆ ಸರ್, ನಮ್ಮ ಚನ್ನಗಿರಿ ತಾಲೂಕು ಅಡಕೆಗೆ ಫೇಮಸ್ಸು, ಇಲ್ಲಿ ಯಾವುದೋ ಒಂದು ಕ್ವಾಲಿಟಿ ಫೇಲ್ ಆಗಿರೋಂಥ ಮೆಟೀರಿಯಲ್ ಇರುತ್ತೆ, ಅದನ್ನು ನಾವು ರೈತರಿಗೆ ಕೊಡೋಕ್ಕಾಗಲ್ಲ ಅಂದರೆ ನರ್ಸರಿಯವರು. ಸೊ ಅವ್ರೇನು ಮಾಡ್ತಾರೆ, ಅದು ಒಂದು ನಮಗೆ ಹೆಂಗೆ ಅಂದರೆ, ಆಂಧ್ರದಲ್ಲಿರೋ ನರ್ಸರಿಗಳು ದೊಡ್ಡ ದೊಡ್ಡ ನರ್ಸರಿಗಳು, ಅಲ್ಲಿ ಕ್ವಾಲಿಟಿ ಮುಖ್ಯ ಆಗಲ್ಲ, ನಿಮಗೆ ಕ್ವಾಂಟಿಟಿ ಸಿಗುತ್ತೆ, ಸೈಜ್ ಯಾವ ಸೈಜ್ ಬೇಕೋ ಸಿಗುತ್ತೆ, ಆ ಥರ ವೆರೈಟಿ ಸಿಗುತ್ತೆ, ಬಟ್ ನೀವು ಕ್ವಾಲಿಟಿ ಕೇಳಬಾರ್ದು ಅಲ್ಲಿ. ಸೊ ಆ ಥರ ವಾತಾವರಣ ಅಲ್ಲಿದೆ. ನನಗೆ ಅವಾಗ ಅರ್ಥ ಆಗಿದ್ದು, ಓ ಹಿಂಗಾದರೆ ಸರಿಯಲ್ಲ, ರೈತರಿಗೆ ಇದು ಮೋಸ ಆಗೋವಂಥ ಸಿಚುಯೇಷನ್ಗಳಿರುತ್ತೆ, ಅಲ್ಲಿ ಕೆಟ್ಟದೇ ಸಿಗುತ್ತೆ ಅಂತಲ್ಲ, ಗ್ಯಾರಂಟಿ ಇರಲ್ಲ, ಒಳ್ಳೇದಾದರೂ ಆಗ್ಬೋದು ಮೋಸ ಆದರೂ ಆಗ್ಬೋದು. ಪಾಪ ಅವರು ನರ್ಸರಿಯವರು ಹಂಗೆ ಮಾಡ್ಬೇಕಂತಲ್ಲ, ಯಾಕೆಂದರೆ ಇಲ್ಲಿಂದ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾರಲ್ಲ ಅವ್ರದ್ದು ಆ ಥರ ಇರುತ್ತೆ ವಾತಾವರಣ. ಸೊ ನನಗೆ ಅವಾಗ ಅರ್ಥ ಆಗಿದ್ದು, ಓ ಒಂದೊಂದು ವೆರೈಟಿಗೂ ಒಬ್ಬೊಬ್ಬರು ಸ್ಪೆಷಲೈಸ್ಡ್ ಆಗಿರ್ತಾರೆ, ಸೊ ಅಂಥ ಹತ್ರ ಮಾತ್ರ ಆ ವೆರೈಟಿನ ತರಿಸ್ಬೇಕು ಅಂಥೇಳಿ. ಸೊ ಈಗ ಪೇರ್ಲೆಗೆ ಒಬ್ಬ ಸ್ಪೆಷಲಿಸ್ಟ್ ಇರ್ತಾರೆ, ಈಗ ಮಾವಿಗೆ ಒಬ್ಬರು ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಅಂಥ ಹತ್ರ ತರಿಸಿದಾಗ ಮಾತ್ರನೇ ನಾವು ರೈತರಿಗೆ ಕ್ವಾಲಿಟಿ ಕೊಡೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು, ಸೊ ನಾವು ಎಲ್ಲೆಲ್ಲಿಂದ ಸ್ಪೆಷಲ್ ಇರುತ್ತೋ ಅಲ್ಲಲ್ಲಿಂದನೇ ತರಿಸ್ಬಿಟ್ಟು ನರ್ಸರಿ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾಕೆಂದರೆ ಈಗ ಮಾವು ಬೇಕು ಅಂತಂದರೆ ರತ್ನಗಿರಿಗೆ ಹೋಗಪ್ಪ ಅಂತ ಒಬ್ಬ ರೈತನಿಗೆ ಹೇಳಿದ್ರೆ ತರೋಕ್ಕಾಗಲ್ಲ. ಸೊ ಆ ಥರದಕ್ಕೆ ನಾವೇನು ಮಾಡಿದ್ವಿ, ತಂದು ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನನಗೆ ಫೋನ್ ಬರ್ತಾ ಇದ್ದಿದ್ದು ಆಲ್ ಓವರ್ ಕರ್ನಾಟಕ ಜನದಿಂದ. ಈಗ ಯಾರೋ ಒಬ್ಬ ಶಿವಮೊಗ್ಗದಿಂದ ಫೋನ್ ಮಾಡ್ತಾರೆ, ಸರ್ ಅಲ್ಲಿ ಹೋಗ್ರಿ ಅಥವಾ ಇಲ್ಲಿಗೆ ಬರ್ರಿ ಅಂದರೂ ಕಷ್ಟ ಆಗುತ್ತೆ. ಸೊ ನನಗೆ ಅವಾಗ ಏನು ಅರ್ಥ ಆಯಿತು, ರೈತರು ಮನೆ ಬಾಗಿಲಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಮಂದಟ್ಟಾಯಿತು. ಸೊ ಆವಾಗಿಂದ ನಾವೇನು ಮಾಡಿದ್ವಿ, ರೈತರಿಗೆ ಮಳೆಗಾಲದಲ್ಲಿ 10 ಗಿಡ ಆರ್ಡರ್ ಕೊಟ್ಟರು ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದೀವಿ ಸರ್, ಅದೇ ನರ್ಸರಿ ಬೆಲೆನಲ್ಲೇ. ನನಗೇನು ಅಡ್ವಾಂಟೇಜ್ ಅದರಿಂದ, ಇವ್ರಿಗೇನು ಲಾಭ ಇಲ್ದಂಗೆ ಮಾಡೋಲ್ಲ ಅಂತ ಜನ ಅಂತ ಅಂದ್ಕೊಳ್ಬೋದು. ಸರ್ ಯಾರು ಲಾಭ ಇಲ್ದಂಗೆ ಮಾಡೋಲ್ಲ. ಈಗ ಒಂದು ದಿನಕ್ಕೆ ಒಂದು ಗಾಡಿ ಖಾಲಿ ಆಯಿತು ಅಂತಂದರೆ, ನನಗೆ 10 ದಿನ ಇಟ್ಕೊಂಡು 100 ರೂಪಾಯಿಗೆ ಮಾರೋ ಗಿಡ, ಒಂದೇ ದಿನಕ್ಕೆ ನಾನು 5 ರೂಪಾಯಿ ಅಥವಾ 1 ರೂಪಾಯಿ ಲಾಭ ಸಿಕ್ಕರೂ ಸಾಕು ಅಂತ ಅನ್ನೋಂಥ ಮನಸ್ಥಿತಿ ಅವರು. ಆ ಥರ ಕೊನೆಗೆ ನೋಡಿದಾಗ ಅಷ್ಟೇ ಲಾಭನೇ ಆಗಿರುತ್ತೆ, ಬಟ್ ಭಾಳ ಜನಕ್ಕೂ ಅನುಕೂಲ ಆಗಿರುತ್ತೆ ಅನ್ನೋದೊಂದು. ನಿಮ್ಮ ನರ್ಸರಿಯಲ್ಲಿ ಯಾವ್ಯಾವ ಥರ ಒಂದು ಸಸಿಗಳು ಸಿಗ್ತವೆ ಸರ್? ಮೋಸಂಬಿ, ಕಿತ್ತಲೆ, ನಿಂಬೆ, ಕಂಚಿಕಾಯಿ, ಆಮೇಲೆ ತೈವಾನ್ ನಿಂಬೆ, ಇದು ಸಿಟ್ರಸ್ ವೆರೈಟೀಸಲ್ಲಿ. ಅದಲ್ಲದೇ ಜಂಬುನೇರಳೆ ಇದೆ, ಮಾವು ಒಂದು 7-8 ವೆರೈಟಿ ಇದೆ, ತೆಂಗು 5-6 ವೆರೈಟಿ ಇದೆ, ತೆಂಗಲ್ಲಿ ಡ್ವಾರ್ಫ್ ವೆರೈಟಿ ಇದೆ, ಹೈಬ್ರಿಡ್ ವೆರೈಟಿ ಇದೆ, ಟಾಲ್ ವೆರೈಟಿ ಇದೆ, ಮತ್ತು ಅಡಿಕೆನಲ್ಲಿ ನಮ್ಮ ಲೋಕಲ್ ವೆರೈಟಿ ಇದೆ, ಆಮೇಲೆ ಈ ಹೈಬ್ರಿಡ್ ಫ್ರೂಟ್ಸು, ಆಮೇಲೆ ಎಕ್ಸೋಟಿಕ್ ಫ್ರೂಟ್ಸ್ ಕೆಲವು ಇದ್ದಾವೆ, ಡುರೇನು, ಮ್ಯಾಂಗೋಸ್ಟೀನು, ಪೀನಟ್ ಬಟರು, ಆಮೇಲೆ ಈ ಥರ ತುಂಬ ವೆರೈಟೀಸ್ ಇದಾವೆ ಸರ್. ನಿಮಗೆ ಪ್ರತಿಯೊಂದು ವೆರೈಟಿನೂ ಸಿಗುತ್ತೆ ನಮ್ಮಲ್ಲಿ. ಆಮೇಲೆ ರೈತರಿಗೆ ಮುಖ್ಯವಾಗಿ ಬೇಕಾಗುವಂಥ ವೆರೈಟಿಗಳು ಸಿಗುತ್ತೆ. ಆಮೇಲೆ ಕೆಲವರು ಕಲೆಕ್ಷನ್ಗೋಸ್ಕರ ಸಾಕುವಂಥ ವೆರೈಟಿಗಳಿರ್ತವೆ. ಈಗ ಏನಾಗುತ್ತೆ, ಈಗ ಅವ್ರಿಗೆಲ್ಲೋ ಒಂದು ಫ್ರೂಟ್ ತಿಂದಿರ್ತಾರೆ, ಫಾರಿನಲ್ಲಿ ಎಲ್ಲೋ ಇರ್ತಾರೆ, ಅವರು ಫ್ರೂಟ್ ತಿಂದಿರ್ತಾರೆ, ಇಲ್ಲಿ ಸಿಗಲ್ಲ ಅವರಿಗೆ, ಅಂಥ ಗಿಡಗಳು ಹಾಕೊಳ್ಳೋ ಅಂತ ಮನಸ್ಥಿತಿ ಅನ್ನೋರು ತುಂಬ ಇರ್ತಾರೆ. ಸೊ ಅಂಥ ವೆರೈಟಿಗಳನ್ನು ಸಿಗುತ್ತೆ ನಮ್ಮಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಫ್ರೂಟ್ ವೆರೈಟೀಸು ಸಿಗುತ್ತೆ ಸರ್. ಆ ಸಸಿಗಳನ್ನೆಲ್ಲ ನೀವು ಹೇಳ್ದಂಗೆ ಬೇರೆ ಒಂದು ಅದೇ ಪ್ರತ್ಯೇಕವಾಗಿ ಮಾಡಿದ್ರಂಥ ನರ್ಸರಿಯಿಂದ ತಾಂಬಂದು ನೀವು ಇಲ್ಲಿ ಮಾರಾಟ ಮಾಡ್ತೀರ, ಅಥವಾ ಬೀಜ ಎಲ್ಲ ತಂದುಬಿಟ್ಟು ನೀವೇ ಸಸಿ ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಸರ್? ಒಂದು 60% ಶೇಕಡ 60% ಗಿಡಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಸರ್. ಒಂದು 40% ಗಿಡಗಳನ್ನು ಹೊರಗಡೆಯಿಂದ ತರಿಸ್ತೀವಿ. ಕೆಲವು ಸತಿ ಏನಾಗುತ್ತೆ, ನಮ್ಮಲ್ಲಿ ಮದರ್ ಪ್ಲ್ಯಾಂಟ್ ಯಾವ ಇರೋದಿಲ್ಲಲ್ಲ ತಾಯಿ ಗಿಡಗಳು, ಅಂಥವನ್ನ ನಾವು ಹೊರಗಡೆ ಯಾರ ಹತ್ರ ತಾಯಿ ಗಿಡಗಳು ಚೆನ್ನಾಗಿದೆ, ಹೆಲ್ತಿ ಇದೆ, ಸಸಿಗಳು ಮಾಡೋ ಅಂಥವ್ರ ಹತ್ರ ನೋಡಿಕೊಂಡು ಆಲ್ಮೋಸ್ಟ್ ನಾವು ರೈತರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಸರ್. ನರ್ಸರಿಗಳ ಹತ್ರ ತರೋದಕ್ಕಿಂತ ಈಗ ಯಾರೋ ಒಬ್ಬರು ರೈತರು ಅದನ್ನು ಸಸಿಗಳನ್ನು ತಯಾರು ಮಾಡ್ತಾರೆ ಅಂದರೆ ಅವ್ರ ತಾಯಿ ಗಿಡಗಳು ಹೆಲ್ತಿ ಇದ್ದರೆ ನಾವು ಅಂಥವ್ರ ಹತ್ರ ತೊಗೊಳ್ತಿದ್ದೀವಿ. ಅದು ಆಗಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಮಾತ್ರ ಬೇರೆ ಒಂದು ನರ್ಸರಿಗಳು ಜೆನ್ಯೂನ್ ಸೋರ್ಸ್ ಇದ್ರೆ ಮಾತ್ರ ಅಂಥವ್ರ ಹತ್ರ ತಗೊಳ್ತಿದ್ದೀವಿ. ನೀವೇ ಸ್ವತಃ ನೀವು ಹೇಳ್ದಂಗೆ ತಾಯಿ ಮರದಿಂದ ಬೀಜಗಳನ್ನ ಆಯ್ಕೆ ಮಾಡ್ಕೊಂಬಂದು ಸಸಿ ಉತ್ಪಾದನೆ ಮಾಡಿ ಕೊಟ್ಟಾಗ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ ರೈತರಿಗೆ. ಅದೇ ನೀವು ಬೇರೆ ಕಡೆಯಿಂದ ಸಸಿಗಳು ತರಿಸಿ ರೈತರಿಗೆ ಕೊಟ್ಟಾಗ ಆ ಗುಣಮಟ್ಟ ನಿಮ್ಮಷ್ಟೇ ಖಾತ್ರಿಯಾಗಿ ಒರಿಜಿನಲ್ ಆಗಿ ಚೆನ್ನಾಗಿ ಮಾಡಿರ್ತಾರಂತ ಏನು ಗ್ಯಾರಂಟಿ? ರೈತರು ಯಾವ ನಂಬಿಕೆ ಇಟ್ಟು ತಗೊಂಡೋಗ್ಬೇಕು ನಿಮ್ಮ ಹತ್ರ? ಹಾಂ ಸರ್, ನಾನು ಅದನ್ನೇ ಆಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ, ಭಾರತದ ಭಾಳ ಮೂಲೆಗಳಲ್ಲಿ ನರ್ಸರಿಗಳನ್ನು ವಿಸಿಟ್ ಮಾಡಿದೆ ಅಂತ. ಸೊ ಅದೇ ಕಾರಣಕ್ಕೆ ಓಡಾಡಿದ್ದು ಸರ್ ನಾನು. ಯಾಕೆ ಅಂತಂದರೆ ಈಗ ತಾಯಿ ಗಿಡಗಳನ್ನು ನೋಡ್ದೇ ನಾವು ಸಸಿ ತರೋಕ್ಕಾಗಲ್ಲ. ನಾ ಈಗ ಆಂಧ್ರದ ಅದೇ ಉದಾಹರಣೆ ಕೊಟ್ಟೆ ನಿಮಗೆ, ಅವ್ರಿಗೆ ಅಲ್ಲಿ ಮಕ್ಕಳಿರೋದು ಗೊತ್ತು, ಆದರೆ ಅವ್ರ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ. ಸೊ ಆ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ನಾನು ಹುಡ್ಕೊಂಡು ಹೋಗಿದ್ದು. ಸೊ ಈಗ ಒಂದು ಎಕ್ಸಾಂಪಲ್ ನಿಮಗೆ, ಈಗ ಒಂದು ನಿಂಬೆ ಗಿಡ, ನಿಂಬೆ ಗಿಡ ನಮಗೆಲ್ಲೋ ಗುಜರಾತಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಅವರು ತಾಯಿ ಗಿಡಗಳು ಹೇಗಿದೆ, ಆ ವೆರೈಟಿ ಯಾವುದು, ನಮ್ಮ ಹವಾಮಾನ ಗುಣಕ್ಕೆ ಹೊಂದಾಣಿಕೆ ಆಗುತ್ತೋ ಇಲ್ಲ ಅಂತ ನಾವೇನು ಮಾಡ್ತೀವಿ, ಫಸ್ಟ್ ಸ್ಯಾಂಪಲ್ ತರ್ತೀವಿ ಸರ್. ಸ್ಯಾಂಪಲ್ ತಂದು ನಮ್ಮ ಇಲ್ಲಿ ನರ್ಸರಿನಲ್ಲಿ ಅದನ್ನು ಬ್ಯಾಗಲ್ಲಿ ಹಾಕಿ ಬೆಳೆಸ್ತೀವಿ. ಅದು ಇಲ್ಲಿ ಗ್ರೋತ್ ರೇಟು ಒಂದು 6 ತಿಂಗಳಿಗೆ ಇಷ್ಟು ಬರಬೇಕು, ವರ್ಷಕ್ಕೆ ಇಷ್ಟು ಬರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಅಷ್ಟು ಬಂತು, ಇಷ್ಟು ಚೆನ್ನಾಗಾಗಿದೆ, ಹೂವಾಯಿತು, ಕಾಯಾಯಿತು ಅಂತ ಅಂದಾಗ ಮಾತ್ರ ನಾವು ಬಲ್ಕಾಗಿ ತರಿಸಿ ರೈತರಿಗೆ ಕೊಡ್ತೀವಿ. ಸೊ ನಾವು ಇಲ್ಲಿ ಫಸ್ಟು R&D ಮಾಡೇ ಮಾಡ್ತೀವಿ ಸರ್. R&D ಮಾಡ್ದೇನೆ ರೈತರಿಗೆ ಡೈರೆಕ್ಟಾಗಿ ಕೊಡಲ್ಲ. ಬೇಡಿಕೆ ಯಾವ ರೀತಿ ಇದೆ ಸರ್? ಸರ್, ಈಗ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಯೂಟ್ಯೂಬಲ್ಲಿ ಬಂದಿದ್ದೆಲ್ಲ ಬೇಡಿಕೆ ಆಗಿಬಿಟ್ಟಿದೆ. ಈಗ ಏನಾಗಿದೆ ಸರ್, ಯೂಟ್ಯೂಬಲ್ಲಿ ಕೆಲವಷ್ಟು ಜನ ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು ಈ ಥರ ಎಕ್ಸೋಟಿಕ್ ಫ್ರೂಟ್ಸ್ಗಳು ಹಿಂದೆ ಹೋಗಿದ್ದಾರೆ. ಇಲ್ಲ ಅಂತಲ್ಲ ಸರ್, ಆದಾಯ ಚೆನ್ನಾಗಿದೆ, ಬಟ್ ಅದನ್ನು ಬಳಸೋವಂಥವ್ರು ತಿನ್ನೋವಂಥವ್ರು ನಮ್ಮ ಲೋಕಲಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಈಗ ನೋಡಿ, ಡ್ರ್ಯಾಗನ್ ಫ್ರೂಟ್ನ ನೀವೇ ಆಗಲಿ ಅಥವಾ ನಾನೇ ಆಗಲಿ ಅಷ್ಟು ಅಪೇಕ್ಷೆ ಪಟ್ಟು ತಿನ್ನಲ್ಲ, ಯಾಕೆಂದರೆ ಅದು ನಮ್ಮ ಹವಾಮಾನಕ್ಕೆ, ನಮ್ಮ ಈ ಬೆಳೆದಿರೋ ವಾತಾವರಣಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಏನೇ ಅದು ಆರೋಗ್ಯಕ್ಕೆ ಒಳ್ಳೇದಿರ್ಬೋದು. ಈಗ ನಾವು ಮಾವು ಹುಟ್ಟದಾಗಿಂದ ತಿನ್ಕೊತ ಬಂದಿರೋದ್ರಿಂದ ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಸೊ ಆ ಥರ ಅದ್ರ ಬಗ್ಗೆ ನಮ್ಮ ಜನಗಳಿಗೆ ತಿಳುವಳಿಕೆ ಹೇಳಿ ಅದ್ರ ಬಗ್ಗೆ ಅದರ ಅರಿವು ಮೂಡಿಸಿದ ಮೇಲೆ ನಾವು ಅದನ್ನು ಹಾಕಿದ್ರೆ ಲಾಭ ಆಗುತ್ತೆ ಸರ್. ಈಗ ಅದೇ ಲಕ್ಷ್ಮಣಪ್ಪಲ್ಲ ಲಾಭ ಆಗ್ತಾ ಇದೆ, ಒಂದೇ ಸತಿ ಆಗುತ್ತೆ ಅಂತ ಹೇಳಲ್ಲ ನಾನು, ಎಕರೆಗಟ್ಟಲೆ ಹಾಕ್ರೆ ಅಂತ ಹೇಳಲ್ಲ. ಈ ಥರ ಎಕ್ಸೋಟಿಕ್ ಫ್ರೂಟ್ಸ್ನ ಏನು ಮಾಡಬೇಕು ನಾವು, ನಮ್ಮ ಅಡಿಷ್ನಲ್ ಇನ್ಕಮ್ಗೆ ಇಟ್ಕೋಬೇಕು. ಈಗ 10 ಗಿಡನೋ 15 ಗಿಡನೋ ಹಾಕೊಂಡ್ರೆ ನಮ್ಗೆ ಅದು ಅಡಿಷ್ನಲ್ ಇನ್ಕಮ್ಮು. ಈಗ ನಾನು ನಿಮ್ಗೆ ಹೇಳಿದೆ, ನಾವು ಮನೆಯಲ್ಲಿ ಇರೋರೆಲ್ಲ ತಿಂದು ಉಳಿದಿದ್ದನ್ನು ನಾವು ಮಾರ್ತಾ ಇದ್ದೀವಿ ಅಂತ. ಸೊ ಅದರಿಂದ ನಮ್ಗೆ ಏನಿಲ್ಲ ಅಂದ್ರೆ ಒಂದು 60-70 ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಸರ್ ವರ್ಷಕ್ಕೆ. ಅದೇ ಮಿಸ್ ಆಗಿ ಅದನ್ನು ಅಷ್ಟನ್ನೇ ಬೆಳ್ಕೊಂಡು ವ್ಯಾಪಾರ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು? ನಂದು ಈ ಥರ ವಾದ, ನಂದು ನಮ್ಮಲ್ಲಿ ಲೋಕಲಲ್ಲಿ ಸೇಲ್ ಆಗೋಂಥ ಮೆಟೀರಿಯಲ್ನ ಜಾಸ್ತಿ ಬೆಳಿಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಡೈರೆಕ್ಟ್ ಮಾರ್ಕೆಟ್ ಮಾಡೋವಂಥದ್ದನ್ನು ನಾವು ಬೆಳ್ಕೋಬೇಕು ರೈತರಾದವರು. ಕೆಲವನ್ನ ನಾವು ಡೈರೆಕ್ಟ್ ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಈಗ ಅಡಿಕೆ ಡೈರೆಕ್ಟ್ ರೈತರು ಅಷ್ಟನ್ನು ಮಾರೋಕ್ಕಾಗಲ್ಲ, ಅಂಥದಕ್ಕೆ ಮಂಡಿ ಬೇಕು. ಸೊ ಅಂಥದ್ರ ಜೊತೆಗೇನು ನೀವು ಇಂಥದನ್ನು ಹಾಕ್ಕೊಂಡ್ರೆ ಸಸ್ಟೈನ್ ಆಗುತ್ತೆ ಅಂತ ಹೇಳ್ಬೋದು. ಸುಸ್ಥಿರವಾಗಿ ನಾವು ರೈತರು ಇರೋಕ್ಕೆ ಇವು ಮುಖ್ಯ. ಈಗ ನಿಮ್ಮ ಹತ್ರ ಸಸಿ ತಗೊಂಡಂಥ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಸರ್, ಭಾಳಷ್ಟು ಜನ ಫೋಟೋಸ್ ಕಳಿಸ್ತಾ ಇರ್ತಾರೆ, ಹೊಸ ವೆರೈಟಿ ಯಾವ್ದು ಬರ್ತಾ ಇದೆ, ಮತ್ತು ಈಗ ನೆಕ್ಸ್ಟ್ ನಮಗೆ ಯಾವಾಗ ಗಿಡ ಕಳಿಸ್ಕೊಡ್ತೀರಿ, ಈ ಕಡೆಗೆ ಯಾವುದು ಹೊಸ ವೆರೈಟಿ. ನಮ್ಮ ಕೆಲವರು ನಿನ್ನೆ ಮೊನ್ನೆ ಬಿಜಾಪುರದವ್ರು ಒಬ್ರು ಕಳಿಸ್ಕೊಟ್ಟಿದ್ರು, ಮುದ್ದೆ ಬೇಳದವರು, ಅವ್ರಿಗೆ ಈಗ 2 ವರ್ಷದ ಕೆಳ ಗಿಡ ಕಳಿಸ್ಕೊಟ್ಟಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 60-70% ಫ್ಲವರಿಂಗು ಫ್ರೂಟಿಂಗ್ ಆಗ್ತಾ ಇದೆ. ಅವರು ಎಕ್ಸೋಟಿಕ್ ಫ್ರೂಟ್ ತರಿಸ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಅವ್ರಿಗೆ ಹೆಸರು ಗೊತ್ತಿಲ್ಲ ಒಂದೆರಡು. ಅವನ್ನ ಫೋಟೋಸ್ ಕಳಿಸಿ ಸರ್, ಇದ್ಯಾವುದು ಈ ಥರ, ಹೆಂಗೆ ತಿನ್ನಬೇಕು ಇದನ್ನು, ನಮ್ಮಲ್ಲಿ ಮತ್ತೆ ಬೇರೆಷ್ಟು ಜನ ಕೇಳ್ತಾ ಇದ್ದಾರೆ, ಈ ಥರದ್ದೆಲ್ಲ ಒಂಥರ ಪಾಸಿಟಿವ್ ಇದೆ ಸರ್. ಈಗ ಇದು ನರ್ಸರಿಯಲ್ಲಿ ಇಷ್ಟೊಂದು ಎಲ್ಲ ವೆರೈಟಿ ಗಿಡಗಳು ಸಾಕ್ತಿರಲ್ಲ, ನಿರ್ವಹಣೆ ಮಾಡೋದೇನು ಕಷ್ಟ ಆಗ್ತಾ ಇಲ್ಲ ಸರ್? ಕೆಲವೊಂದೊಂದು ಸತಿ ಆಗುತ್ತೆ, ಮಿಸ್ಟೇಕ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸತಿ ಏನಾಗುತ್ತೆ, ಕೆಲವೊಂದಕ್ಕೆ ನೀರು ಜಾಸ್ತಿ ಬೇಕು, ಕೆಲವೊಂದಕ್ಕೆ ನೀರು ಕಡಿಮೆ ಬೇಕು, ಯಾರೋ ಹೊಸ ಹುಡುಗ ಕೆಲಸಕ್ಕೆ ಬಂದಿರ್ತಾನೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ ಸರ್. ಅದು ಪಾರ್ಟ್ ಆಫ್ ದ ಪ್ರೊಸೀಜರ್ ಅಲ್ಲ ಆಗತ್ತದು, ಹೋಗಲ್ಲ. ಯಾಕೆ ಅಂತಂದರೆ ಇಲ್ಲಿ ನಮ್ಮಲ್ಲಿ ಅವಾಗ ತುಂಬ ನಳನಳ ಅಂತ ಇರ್ತವೆ, ರೈತರು ತಗೊಂಡೋಗಿ ಹಾಕಿದಾಗ ಸ್ಟಾರ್ವೇಷನ್ ಆಗುತ್ತೆ. ಸ್ಟಾರ್ವೇಷನ್ ಅಂದರೆ ಹಸಿವು. ಅವಾಗೇನಾಗುತ್ತೆ, ಅವು ಬಡಕಲಾಗ್ಬಿಡ್ತಾವೆ ಗಿಡಗಳು. ನಮ್ಮಲ್ಲಿ ತೀರಾ ನಾವು ಅವನ್ನ ಬಳಸಿದಾಗ ಆ ಥರ ಪ್ರಾಬ್ಲಮ್ ಆಗುತ್ತೆ. ನಾವು ಹಂಗಾಗಿ ಅವನ್ನ ತುಂಬ ಲಿಮಿಟೇಷನ್ ಆಗಿ ಇಟ್ಟಿರ್ತೀವಿ ಗೊಬ್ಬರನ. ಸೊ ಆವಾಗೇನಾಗುತ್ತೆ, ಅವರು ರೈತರು ಹಾಕುವಾಗ ಅವರಿಗೆ ಪ್ರೊಸೀಜರ್ ನಾವು ಕೊಟ್ಟಿರ್ತೀವಿ ಸರ್, ಇಂಥ ಗಿಡಕ್ಕೆ ಇಷ್ಟು ಡೆಪ್ತ್ ಗುಂಡಿ ತೆಗಿಬೇಕು, ಇಷ್ಟು ಪೊಟ್ಟಿ ಗೊಬ್ಬರ ಹಾಕಬೇಕು, ಮಣ್ಣು ಹೊಸದು ಈ ಥರದ್ದು ಹಾಕಬೇಕು, ಅಥವಾ ಏನಾರೋ ಇನ್ಸೆಕ್ಟಿಸೈಡ್ ಏನಾರು ಹಾಕಬೇಕಿತ್ತು ಅಂದರೆ ಅದನ್ನೆಲ್ಲ ಪ್ರೊಸೀಜರ್ ಮುಂಚೆನೇ ಅವ್ರಿಗೆ ಹೇಳಿ ಕೊಡ್ತೀವಿ ಗಿಡ ಕೊಡುವಾಗ. ಸೊ ಆ ಪ್ರೊಸೀಜರ್ ಫಾಲೋ ಮಾಡ್ತಾರಲ್ಲ, ಅವಾಗ ಆ ಗಿಡಕ್ಕೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ, ಸಡನ್ ಆಗಿ ಚೆನ್ನಾಗಿ ಗ್ರೋತ್ ಬರುತ್ತೆ ಆ ಥರ. ಈ ಕೃಷಿ ಮತ್ತು ಈ ನರ್ಸರಿ ಜೊತೆಗೆ ಈ ಮೌಲ್ಯವರ್ಧನೆ ಮಾಡಿ ಉತ್ಪನ್ನಗಳನ್ನೆಲ್ಲ ಕೆಲವು ಇದು ಮಾಡ್ತೀವಿ ಅಂತಂದ್ರೆ ಏನೇನು ಮೌಲ್ಯವರ್ಧನೆ ಉತ್ಪನ್ನಗಳನ್ನ ಮಾರಾಟ ಮಾಡ್ತೀರಿ ಸರ್? ನಮ್ಮಲ್ಲಿ ನಾವೀಗ ಸದ್ಯಕ್ಕೆ ಟ್ರೆಂಡಲ್ಲಿರೋದು ಹೇಳಬೇಕಂದ್ರೆ ಬಕಾವುದು ಒಳ್ಳೆ ಟ್ರೆಂಡಲ್ಲಿದೆ. ಅದ್ರದ್ದು ನಮ್ಮ ಕೆಫೆನಲ್ಲಿ ಬಿಸ್ಕೆಟ್ಸ್ ಎಲ್ಲ ಮಾಡಿ ಬಟರ್ ಕುಕ್ಕೀಸ್ ಎಲ್ಲ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ನಾವು ನಮ್ಮಲ್ಲಿ ವರ್ಷಕ್ಕೆ ಒಂದ್ಸತಿ ಅರಿಶಿನ ಬೆಳಿತೀವಿ, ಅದು ಅರಿಶಿನ ಪುಡಿನ ಸೇಲ್ ಮಾಡ್ತೀವಿ. ಉಪ್ಪಿನಕಾಯಿ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಆ ಉಪ್ಪಿನಕಾಯಿಗೆ ಬೇಕಾಗಂಥ ಮೆಣಸು ಮತ್ತು ಏನೋ ಸಾಸಿವೆನ ನಾವು ನಾವು ಬೆಳ್ಕೊಳ್ಳೋದ್ರಿಂದ 99% ಆರ್ಗ್ಯಾನಿಕ್ ಉಪ್ಪು ಬಿಟ್ಟು ಅದನ್ನು ಹೇಳ್ಬೋದು ಸರ್. ಅದೆಲ್ಲ ನಾವೇ ಮೌಲ್ಯವರ್ಧನೆ ಮಾಡ್ಕೊಳ್ತಿದ್ವಿ. ಆಮೇಲೆ ಫ್ರೂಟ್ ಪಲ್ಪಿಂದು ಅದನ್ನು ಈ ಸತಿಯಿಂದ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತಿದ್ವಿ. ಯಾಕಂದರೆ ಇಷ್ಟು ದಿವಸ ಸ್ವಲ್ಪ ಅದಕ್ಕೆ ನಮ್ಮಲ್ಲಿ ಮೆಷಿನರೀಸ್ ಕಡಿಮೆ ಇತ್ತು, ಈ ವರ್ಷದಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡೋಣ ಅಂತಿದ್ದೀವಿ. ಅದಲ್ಲದೆ ಈಗ ಸಾಂಬಾರು ಪುಡಿಗಳಲ್ಲಿ ಒಂದು 5-6 ಥರ, ಆಮೇಲೆ ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ ಈ ಥರದ್ದೆಲ್ಲ ನಮ್ಮ ತಾಯಿಯವರು ಮಾಡ್ತಾ ಇದ್ದಾರೆ ಸರ್. ಅವ್ರು ಬಹಳ ದಿನದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವೀಗ ಲೈಸೆನ್ಸಿಗೆ ಅಪ್ಲೈ ಮಾಡಿದ್ದೀವಿ. ಇಷ್ಟರಲ್ಲೇ ಅದನ್ನೊಂದು ಪ್ರಾಡಕ್ಟ್ ಬ್ರ್ಯಾಂಡ್ ಮಾಡಿಬಿಟ್ಟು ಲಾಂಚ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ ಸರ್. ಈ ಕೃಷಿ ಕಡೆಗೆ ನರ್ಸರಿ ಕಡೆಗೆ ನೋಡ್ಕೊಂಡು ಇದನ್ನೆಲ್ಲ ಮಾಡಲಿಕ್ಕೆಲ್ಲ ನಿಮ್ಗೆ ಸಮಯ ಹೊಂದಾಣಿಕೆ ಆಗುತ್ತಾ ಸರ್? ಏನು ಗೊತ್ತಾ, ನಾವು ಅದನ್ನು ಎಕ್ಸ್ಟ್ರಾ ಕೆಲಸ ಅಂತ ಅಂದ್ಕೊಂಡ್ರೆ ನಮಗೆ ಬರ್ಡನ್ ಆಗುತ್ತೆ. ಅದು ಪಾರ್ಟ್ ಆಫ್ ಅ ಲೈಫ್ ಆಗಿಬಿಟ್ಟಿದೆ ನಮಗೆ. ಈಗ ನಮ್ಗೆ ಅದು ಡ್ಯೂಟಿ ಅಂದ್ಕೊಂಡು ಕೆಲಸ ಮಾಡಿದ್ರೆ ಆಗೋದಿಲ್ಲ, ಹಿಂಸೆ ಆಗುತ್ತೆ. ನಮಗಿದೊಂದು ದಿನದ ಒಂದು ದಿನಚರಿ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಆಗೋದೇ ಇಲ್ಲ. ಅದು ಈಗ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಗಿಡಕ್ಕೆ ನೀರು ಬಿಡೋದು, ಹೇಳ್ತಿರೋದು 8-9 ಗಂಟೆಗೆ ತಿಂಡಿ ತಿಂದು 11-12 ಗಂಟೆ ತನಕ ಏನು ಬೇರೆ ಕೆಲಸಗಳಿರುತ್ತೋ ಆ ಥರದ್ದು ಮಾಡಿಕೊಂಡು ಮಧ್ಯಾಹ್ನ 3-4 ಗಂಟೆ ತನಕ ಒಂದಿಷ್ಟು ದಿನಕ್ಕೆ ಒಂದು 100-200 ಗಿಡ ಹೊಸದು ಮಾಡಬೇಕು ಅನ್ನೋ ಒಂದು ನಮ್ಮದು ಉದ್ದೇಶ, ಅದನ್ನು ಮಾಡ್ತೀವಿ. ಸಂಜೆ ಮೇಲೆ ಕೆಫೆನಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ಅಲ್ಲಿರ್ತೀವಿ ಈ ಥರ. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಈ ಕೆಲಸ ಇಂಥವ್ರ ಮಾಡಬೇಕು ಅನ್ನೋ ಒಂದು ಇದು ಇಲ್ಲ ಸರ್. ನಮ್ಮ ತಂದೆ ತಾಯಿ ಅವರಾಗಲಿ, ನಾನಾಗಲಿ, ನಮ್ಮ ತಮ್ಮ ಆಗಲಿ, ಯಾರು ಫ್ರೀ ಇರ್ತೀವಿ ಅವ್ರು ಅಡುಗೆ ಮಾಡ್ತೀವಿ, ಯಾರು ಫ್ರೀ ಇರ್ತೀವಿ ಅವರಲ್ಲಿ ಇನ್ನೊಂದೇನೋ ಪ್ಯಾಕಿಂಗ್ ಮಾಡೋದೋ ಇನ್ನೊಂದೇನೋ ಈ ಥರ ಕೆಲಸಗಳು ಇಂಥವರೇ ಮಾಡಬೇಕು ಅಂತ ನಾವು ಕಟ್ಟುನಿಟ್ಟಾಗಿ ಇಟ್ಕೊಂಡಿಲ್ಲದ ಕೆಲಸ ಆಗಿರೋದ್ರಿಂದ ಯಾರಿಗೂ ಬರ್ಡನ್ ಆಗಲ್ಲ. ಯಾರು ಫ್ರೀ ಇರ್ತೀವೋ ಅವ್ರು ಮುಗಿಸ್ಕೊಂಡ್ಬಿಡ್ತೀವಿ ಕೆಲಸನ. ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತೀರ ಸರ್? ಸದ್ಯಕ್ಕೆ ನಮ್ಮ ಕೆಫೆನಲ್ಲಿ ಮತ್ತು ನಮಗೆ ಗೊತ್ತಿರೋರಿಗೆ ಅಷ್ಟೇ ಮಾರ್ತಾ ಇದ್ದೀವಿ ಸರ್. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಬ್ರ್ಯಾಂಡ್ ಅದಕ್ಕೆ ಒಂದು ಸ್ವಾದ ಅಂತ ಬ್ರ್ಯಾಂಡ್ ಮಾಡಿಕೊಂಡು ಅದನ್ನು ಲೈಸೆನ್ಸಿಂಗ್ ಮಾಡಿಕೊಂಡು ಆಮೇಲೆ ಮಾರ್ಕೆಟಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಸದ್ಯಕ್ಕೆ ನಮಗೆ ಏನು ಈಗ ಹೋಮ್ ಪ್ರೊಡಕ್ಷನ್ ಮಾಡಿಕೊಂಡು ಈ ಹೋಮ್ ಇದು ಅಂತೀವಲ್ಲ ಪ್ರಾಡಕ್ಟ್ಸ್ ಆ ಥರ ಮಾಡ್ತಾ ಇದ್ದೀವಿ. ಸ್ವಲ್ಪ ದಿವಸ ಇನ್ನೊಂದು ಫ್ಯೂ ಮಂತ್ಸ್, 1 ಮಂತ್ 1.5 ತಿಂಗಳು, ಯಾಕೆಂದರೆ ಅದಕ್ಕೆ ಎನ್ವೈರ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನಮ್ಮದು ಬ್ರ್ಯಾಂಡ್ ಮೂಲಕನೇ ಎಲ್ಲ ಕಡೆಗೂ ಸೇಲ್ಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ವಿದ್ಯಾಭ್ಯಾಸ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡಿದ್ದಂಥವ್ರು ಈ ಸಡನ್ ಆಗಿ ಕೃಷಿ ಬದುಕಿಗೆ ಬಂದ್ರಿ, ಇಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ರ, ನರ್ಸರಿ ಮಾಡ್ತಾ ಇದ್ರ, ಸಾವಯವ ಕೃಷಿ ಮಾಡ್ತಾ ಇದ್ರ, ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾರಾಟ ಮಾಡ್ತೀರ, ಯಾವತ್ತೂ ಲಾಸ್ ಅಂತ ಏನು ಅನ್ಸಿಲ್ಲ ಸರ್? ಏನು ಗೊತ್ತಾ, 10 ಲಕ್ಷ ದುಡ್ದು 2 ಲಕ್ಷ ಹಾಸ್ಪಿಟ್ಲಿಗಿಟ್ಟು 2 ಲಕ್ಷ ಮಜಾ ಮಾಡೋಕ್ಕೆ, ಯಾಕೆಂದರೆ ಈಗ ನಾನು ಹಿಂಗೆ ಅನ್ಬಾರ್ದು. ಈಗ ನಾನು ಐ ಟಿ ಕೆಲಸದಲ್ಲಿದ್ದೆ ಅಂದರೆ ಆ ಒಂದು ವಾತಾವರಣನೇ ಹಂಗಿರುತ್ತೆ, ಯಾಕೆಂದರೆ ಶನಿವಾರ ಭಾನುವಾರ ಆದರೆ ಅವ್ರಿಗೆ ಪಾರ್ಟಿ. ಆ ಒಂದು ವಾತಾವರಣ ಬಿಲ್ಡ್ ಆಗಿಬಿಟ್ಟಿದೆ ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಅಲ್ಲಿಗೆ 4 ಲಕ್ಷ ಹೋಗಿತ್ತು. ಇನ್ನು 6 ಲಕ್ಷದಲ್ಲಿ ಅವ್ರ ಬದುಕಿ ಅವ್ರ ಅಪ್ಪ ಅಮ್ಮಗಳಿಗೆ ಎಷ್ಟು ಕಳಿಸ್ತಾರೆ, ಅಪ್ಪ ಅಮ್ಮನ ನೋಡೋದು ಎಷ್ಟು ಸತಿ ಅವ್ರ ವರ್ಷಕ್ಕೆ. ಸೊ ಇವೆಲ್ಲ ವಾತಾವರಣಗಳನ್ನು ನಾನು ಅಬ್ಸರ್ವ್ ಮಾಡಿದಾಗ ನನಗೆ ಅನಿಸಿದ್ದು, ನಾನು ಇಲ್ಲಿ 5 ಲಕ್ಷ ದುಡಿದ್ರು, 5 ಲಕ್ಷ ಬೇರೆಯವ್ರಿಗೆ ಸ್ಯಾಲ್ರಿ ಕೊಟ್ಟು ನೆಮ್ಮದಿಯಾಗಿ ಬದುಕಿ ಅಪ್ಪ ಅಮ್ಮನ ಜೊತೆ ರಾತ್ರಿ ಊಟ ಮಾಡಿ ಮಲಗೋದಿದೆಯಲ್ಲ, ಅದಕ್ಕಿಂತ ಸುಖ ಇನ್ನೊಂದಿಲ್ಲ ಸರ್. ತಂದೆ ತಾಯಿ ಜೊತೆಗೆ ಇರ್ಬೋದು, ನಾವು 4 ಜನಕ್ಕೆ ಉದ್ಯೋಗನೂ ಕೊಡ್ಬೋದು ಅಂತ. ಹೌದು ಖಂಡಿತ, ಯಾಕಂದರೆ ಈಗ ನಾನು ಈಗ ಡೈಲಿ ಕೆಲಸಕ್ಕೆ ಒಂದು 6 ಜನ ಬರ್ತಾರೆ ಸರ್, ಮತ್ತು ವೀಕ್ಲಿ ಒಂದು 3-4 ದಿವಸ ಒಂದು 8 ಜನ ಬರ್ತಾರೆ, ಒಟ್ಟು 15 ಜನಕ್ಕೆ ಮಂತ್ಲಿ ಕೆಲಸ ಕೊಡ್ತೀವಿ, 1.5-2 ಲಕ್ಷ ಸ್ಯಾಲ್ರಿ ಕೊಡ್ತೀವಿ. ಆ ಒಂದು ತೃಪ್ತಿ ಇದೆ, 15 ಜನಕ್ಕೆ ಹೊಸ ಉದ್ಯೋಗ ಸೃಷ್ಟಿ ಮಾಡಿರೋದು ಒಂದೇದು. ಆಮೇಲೆ ಇನ್ನೊಬ್ರಿಗೆ ಡಿಪೆಂಡ್ ಆಗಿ ಬದುಕುವಂಥ ಒಂದು ವಾಸ್ತವತೆ ಇಲ್ಲ. ಈಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಅನ್ನೋ ಒಂದು ಇದು ಇರುತ್ತಲ್ಲ, ಇನ್ನೊಬ್ಬರು ಅವ್ರು ತಿಂಗಳಾದ್ಮೇಲೆ ಅವ್ರಿಗೆ ಕಾಯೋದು, ಅವ್ರ ಸ್ಯಾಲ್ರಿ ಕೊಡೋದು, ಆ ಒಂದು ವಾತಾವರಣ ಬೇಡ ಅಂತ ಒಂದು ಅಷ್ಟೇ ಆಸೆ. ಆಮೇಲೆ ಆ ಒಂದು ವಾತಾವರಣದಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿಗಳನ್ನು ನಾವು ಮುಖ ನೋಡೋಕ್ಕಾಗಲ್ಲ, ಅವರೆಲ್ಲೋ ನಾವೆಲ್ಲೋ ಆಗ್ಬಿಟ್ಟಿರ್ತೀವಿ. ಇಲ್ಲಿ ಏನಂತೀವಿ, ಆ ಫೋನೇ ಜೀವನ ಆಗ್ಬಿಟ್ಟಿದೆ, ಹಂಗಾಗಿ ಆ ವಾತಾವರಣ ಬೇಡ, ಸ್ವಲ್ಪ ಹೊರಗಿರೋಣ ಅಂತ ಅಂದ್ಬಿಟ್ಟು ನಾವು ನಮ್ಮದೇ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. ಕೊನೆಯದಾಗಿ, ಸಾಕಷ್ಟು ಜನ ಯುವಕರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಸಾಕಷ್ಟು ಹವಾಮಾನ ವೈಪರೀತ್ಯದಿಂದ ತುಂಬ ನಷ್ಟ ಅನುಭವಿಸ್ತೀವಿ ಅಂದ್ಬಿಟ್ಟು ಬೆಂಗಳೂರು ಮೈಸೂರು ಈ ಕಡೆ ಅಂತೆಲ್ಲ ಫ್ಯಾಕ್ಟ್ರಿ ಕಡೆ ಹೋಗೋಂಥ ಯುವಕರೇ ಹೆಚ್ಚು. ಅಂಥದ್ರಲ್ಲಿ ನೀವು ಈ ಕೃಷಿ ಬದುಕಿಗೆ ಬಂದು ಇಷ್ಟೆಲ್ಲ ಮಾಡ್ತಾ ಇದ್ರ, ಈಗ ನೀವು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಈಗ ಸ್ವಲ್ಪ ದೊಡ್ಡದಾಗಿ ಮಾತಾಡ್ದ ಅಂತ ಅನ್ನಿಸ್ಬೋದು, ಯಾಕೆಂದರೆ ಏನಾಗುತ್ತೆ, ನನ್ನೇ ಎಕ್ಸಾಂಪಲ್ ತಗೊಳ್ರಿ. ಈಗ ಇಂಜಿನಿಯರಿಂಗ್ ಮುಗಿದ್ ಬಂದ ತಕ್ಷಣನೇ ನಾನು ನಮ್ಮ ತಂದೆಯವ್ರು ಮಾಡ್ತಿದ್ದನ್ನ ನಾನು, ಏ ನೀವು ಹಿಂಗೆ ಯಾಕೆ ಮಾಡ್ತಿದ್ರಿ, ಇದು ತಪ್ಪು ಅದು ತಪ್ಪು ಅನ್ನೋವಂಥ ಮನಸ್ಥಿತಿ ಬರುತ್ತೆ. ಯಾಕೆ ಅಂದರೆ ಇವರು ಫೋನಲ್ಲಿ ಏನೋ ನೋಡ್ಬಿಟ್ಟಿರ್ತೀವಿ ನಾವು, ಆ ಯೂಟ್ಯೂಬು ಗೂಗಲ್ಲು ಅದರಲ್ಲಿ ಸಕ್ಸಸ್ ಸ್ಟೋರೀಸ್ ಹಾಕಿರ್ತಾರೆ. ಬಟ್ ಆ ಸಕ್ಸಸ್ ಸ್ಟೋರಿ ಬರೋಕ್ಕೂ ಮುಂಚೆ ಇವ್ರಿಗೆ ಏನಾಗಿತ್ತು ಹೆಂಗಾಯಿತು ಅನ್ನೋದನ್ನು ಬರ್ದಿರಲ್ಲ, ಬರೀ ಸಕ್ಸಸ್ ಸ್ಟೋರಿ ಬರೆದಿರ್ತಾರೆ. ಸೊ ಅಲ್ಲಿ ವಾತಾವರಣ ಹೆಂಗಾಗುತ್ತೆ ಅಂದರೆ, ಏ ನಮ್ಮಪ್ಪ ಮಾಡ್ತಿರೋದೆಲ್ಲ ಬರೀ ಲಾಸು ಅನ್ನೋ ಫೀಲ್ ಬರುತ್ತೆ. ಬಟ್ ಯಾಕೆ ಆ ಥರ ಮಾಡ್ತಿದ್ರೆ ನಾವು ಅದಕ್ಕೆ ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲ್ಲ. ಸೊ ಹಂಗಾಗಿ ಅವ್ರಿಗೆ ಅಲ್ಲಿ ಕ್ಲಾಶಸ್ ಆಗೋದೇ ಅಲ್ಲಿ. ಸೊ ಅದಕ್ಕೆ ನಾನು ಹೇಳೋದನ್ನು ಅಂದರೆ, ಹೊಸಕ್ಕೆ ಬರೋರಿಗೆ ನಿಮ್ಮ ತಂದೆ ತಾಯಿಗಳು ಏನು ಮಾಡ್ತಿದ್ರೆ ಅದು 90% ಸರಿನೇ ಇದೆ, ಆ 10% ಏನು ಚೇಂಜಸ್ ಮಾಡಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಹೊರತು ಆ 100 ಚೇಂಜ್ ಮಾಡಿ ಪಾಪ ಅವ್ರೇನೋ ಭತ್ತ ಬೆಳೀತಿರ್ತಾರೆ, ಇವನು ಬಂದು ಅಡಿಕೆ ಬೆಳೆದ್ಬಿಡೋಣ ಅಂತ ಇಡೀ ಹೊಲನೇ ಚೇಂಜ್ ಮಾಡೋಕ್ಕೆ ಹೋದರೆ ಲಾಸ್ ಆಗುತ್ತೆ ಒಂದೇದು. ಆಮೇಲೆ ಆ ಒಂದು ಇವ್ರಿಗೆ ಎಕ್ಸ್ಪೀರಿಯನ್ಸು ಇರೋದಿಲ್ಲ, ಸೊ ಅದನ್ನ ಮಾಡೋದ್ರ ಬದಲು ಒಂದು ಸ್ಟೇಜ್ ವೈಸ್ ಹೋಗಿ ಅವಾಗ ಅನುಕೂಲ ಆಗತ್ತೆ ಅಂತ ಹೇಳ್ತಿದ್ದೀನಿ ಸರ್. ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಿದ್ದೀಯಾ ಸರ್? 100ಕ್ಕೆ 100 ಸಂತೋಷ ಇದೆ ಸರ್, ಅದ್ರ ಬಗ್ಗೆ ಡೌಟೇ ಬೇಡ. ಕಾರ್ತಿಕ್ ಪಾಟೀಲ್ ಅವರೇ, ಈಗ ಕಾರ್ಯಕ್ರಮ ಕೇಳೋಂಥ ರೈತ ಬಾಂಧವ್ರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಅವರು ನಮ್ಮ ನರ್ಸರಿಗೆ ಬರ್ಬೋದು, ಇಲ್ಲಿ ಬೈಪಾಸ್ ರೋಡ್ ದಾವಣಗೆರೆನಲ್ಲಿರೋ ಬೈಪಾಸ್ ರೋಡಲ್ಲಿ ನಮ್ಮ ನರ್ಸರಿ ಇದೆ. ಯಾವ ಟೈಮಲ್ಲಾದರೂ ಬರ್ಬೋದು, ಇಂಥ ದಿವಸ ರಜಾ ಇರುತ್ತೆ ಅಂತ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನರ್ಸರಿ ಓಪನ್ ಇದ್ದೇ ಇರುತ್ತೆ. ನನ್ನ ನಂಬರು 8455555537 8453555377. ಈ ಫೋನ್ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು. ಅವ್ರಿಗೆ ಅಕಸ್ಮಾತ್ ಫೋನ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ವಾಟ್ಸಪ್ ಮಾಡಿದ್ರು ಡೀಟೇಲ್ಸ್ ಸಿಗತ್ತೆ. ಯಾವುದೇ ಸಣ್ಣ ಪುಟ್ಟ ರೋಗ ರುಜಿನ ಇತ್ತು ಅಂದ್ರೂ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ಬೋದು. ಎಂಥ ಗಿಡ ಬೇಕಿದ್ರು ನಾವು ಕಳಿಸ್ಕೊಡ್ಬೋದು. ಅದಲ್ಲದೆ ಅವರಿಗೆ ಈ ಥರದ್ದು ಗಿಡಗಳ ಬಗ್ಗೆ ಏನಾದರೂ ಡೌಟ್ ಇತ್ತು ನಮ್ಮ ಹತ್ರ ತಗೊಂಡವರೇ ಕೇಳಬೇಕಂತೇನಿಲ್ಲ. ಯಾವುದೇ ಅವ್ರಿಗೆ ಏನಿದ್ರು ಇನ್ಫಾರ್ಮೇಷನ್ ಬೇಕಿದ್ರು ಅವ್ರು ಕೇಳ್ಬೋದು. ರೈತ ಬಾಂಧವರೇ, ಇದು ಜೆ ಕಾರ್ತಿಕ್ ಪಟೇಲ್ ಅವರ ಮೊಬೈಲ್ ಸಂಖ್ಯೆ 8455555377. ಭಾಳ ಸಂತೋಷ ಕಾರ್ತಿಕ್ ಪಾಟೀಲ್ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದನ್ನು ಕೇಳಿಸ್ಕೊಳ್ತಾರೆ ಎಲ್ಲ ರೈತರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಯುವಕರಿಗೆ ಒಂದು ಹೇಳೋದು ಇಷ್ಟ ಏನು ಅಂತ ಅಂದರೆ, ನಿಮ್ಮ ತಂದೆ ತಾಯಿಗಳು ಇಷ್ಟು ದಿವಸ ಮಾಡ್ಕೊಂಬಂದಿರೋದು ಸರಿನೇ ಇರುತ್ತೆ, ಅದನ್ನು ಮುಂದುವರಿಸ್ಕೊಂಡೋಗಿ ಅದನ್ನು ಇಂಪ್ರೂವ್ ಮಾಡ್ಕೊಂಡೋಗಿ ಅದನ್ನು ಚೇಂಜ್ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದರೆ ಭಾಳಷ್ಟು ಜನ ಅದನ್ನು ಮಾಡಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಆ ವಿಚಾರಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಸರ್. ನಮಸ್ತೆ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆಯ ಶಾಮನೂರು ಗ್ರಾಮದ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ ಜನಪದ ಗೀತೆಯನ್ನು. Thank you. ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಇಂದಿನ ಧಾರಣೆಯಲ್ಲಿ ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 1656, ಗರಿಷ್ಠ 1676. ಅಲಸಂದೆ ಕನಿಷ್ಠ 5526, ಗರಿಷ್ಠ 8369. ಮೆಕ್ಕೆಜೋಳ ಹೈಬ್ರಿಡ್ 1202, ಗರಿಷ್ಠ 1678. ರಾಗಿ ಹೈಬ್ರಿಡ್ ಕನಿಷ್ಠ 2136, ಗರಿಷ್ಠ 2266. ತೊಗರಿ 4469, ಗರಿಷ್ಠ 4721. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ನೆಲಗಡಲೆ ಪ್ರಭೇದ ಶೇಂಗಾ ಗೆಜ್ಜೆ ಕನಿಷ್ಠ 3375, ಗರಿಷ್ಠ 6889. ಇನ್ನು ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಅಲಸಂದಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4000, ಗರಿಷ್ಠ 5000. ಸೇಬು 5900, ಗರಿಷ್ಠ 6200. ಬೂದುಗುಂಬಳಕಾಯಿ 1500, ಗರಿಷ್ಠ 2000. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 3000, ಗರಿಷ್ಠ 4000. ಪಚ್ಚಬಾಳೆ ಕನಿಷ್ಠ 1000, ಗರಿಷ್ಠ 1300. ಹುರುಳಿಕಾಯಿ ಕನಿಷ್ಠ 5000, ಗರಿಷ್ಠ 6000. ಬೀಟ್ರೋಟು 3500, ಗರಿಷ್ಠ 4000. ಹಾಗಲಕಾಯಿ 5500, ಗರಿಷ್ಠ 6000. ಸೋರೆಕಾಯಿ ಕನಿಷ್ಠ 2500, ಗರಿಷ್ಠ 3000. ಬದನೆಕಾಯಿ 5000, 5500. ಗೋರಿಕಾಯಿ 6000, 6500. ಎಲೆಕೋಸು 2000, ಗರಿಷ್ಠ 2500. ದಪ್ಪ ಮೆಣಸಿನಕಾಯಿ ಕನಿಷ್ಠ 7000, ಗರಿಷ್ಠ 8000. ಕ್ಯಾರೆಟ್ 6000, ಗರಿಷ್ಠ 7000. ಹೂಕೋಸು 2500, ಗರಿಷ್ಠ 3000. ಸಪೋಟೊ 3000, 3800. ಸೌತೆಕಾಯಿ ಕನಿಷ್ಠ 4000, ಗರಿಷ್ಠ 5000. ನುಗ್ಗೆಕಾಯಿ ಕನಿಷ್ಠ 20000, ಗರಿಷ್ಠ 25000. ಬೆಳ್ಳುಳ್ಳಿ 3500, ಗರಿಷ್ಠ 3800. ದ್ರಾಕ್ಷಿ 3000, ಗರಿಷ್ಠ 3500. ಅವರೆಕಾಯಿ 5000, 5500. ಹಸಿರು ಮೆಣಸಿನಕಾಯಿ ಕನಿಷ್ಠ 4000.